ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮುಸುಕಿನ ಜೋಡದ ಬೇಸಾಯದ ತಾಂತ್ರಿಕತೆಗಳು ಈ ಕುರಿತಾಗಿ ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಲಿದ್ದಾರೆ ಬಿ ಪ್ರಸಾದ್. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳು ಈ ಕುರಿತಂತೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ ಸಸ್ಯ ಶರೀರ ತಜ್ಞರಾಗಿರುವಂತಹ ಡಾಕ್ಟರ್ ಎಂ ಚಂದ್ರನಾಯಕ್ ಅವರು ನಮ್ಮ ಜೊತೆಲಿದ್ದಾರೆ. ಡಾಕ್ಟರ್, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆರಂಭಿಕವಾಗಿ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಆರಂಭಿಕವಾಗಿ ಈ ಮುಸುಕಿನ ಜೋಳದ ಯಾವ ಮಣ್ಣಿನಲ್ಲಿ ಬೆಳಲಿಕ್ಕೆ ಸೂಕ್ತ, ಅಥವಾ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಈ ಉತ್ತರ ಕರ್ನಾಟಕದ ಸುತ್ತಮುತ್ತಲು ಕೊಪ್ಪಳ ಮತ್ತೆ ಈ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಈ ಮುಸುಕಿನ ಜೋಳದ ಬೆಳೆಯ ಬೇಸಾಯ ಕ್ರಮ ಹೇಗೆ ಅಂತ? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ತಾವು ಕೇಳಿದ ಹಾಗೆ ಗೋವಿನ ಜೋಳ ಅಥವಾ ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳ ಅಂತ ಕರಿತೇವೆ ನಾವು. ಈ ಬೆಳೆಯು ಏನು ಹೊಸ ಬೆಳೆ ಏನಲ್ಲ, ಇದು ಕರ್ನಾಟಕದಾದ್ಯಂತ ನಾವು ಸುಮಾರು 15 ಲಕ್ಷ ಹೆಕ್ಟೇರ್ನಲ್ಲಿ ಈ ಒಂದು ಮುಸುಕಿನ ಜೋಳ ಬೆಳೆಯನ್ನ ಈಗಾಗಲೇ ಬೆಳೀತಾ ಇದ್ದೀವಿ ರೈತ ಬಾಂಧವರು. ಕರ್ನಾಟಕದಲ್ಲಿ ಹೇಳೋದಾದ್ರೆ ಅತಿ ಹೆಚ್ಚು ಬೆಳೀತಕ್ಕಂಥ ಜಿಲ್ಲೆಗಳಂದ್ರೆ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಕೊಪ್ಪಳ, ಬಳ್ಳಾರಿ, ಈ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳನ ನಾವು ಬೆಳಿತೀವಿ. ಸೊ ಇವತ್ತು ಎಲ್ಲ ರೀತಿಯ ಮಣ್ಣಲ್ಲಿ ಕೂಡ ಮೆಕ್ಕೆಜೋಳ ಬೆಳಿಬಹುದು. ಮೆಕ್ಕೆಜೋಳನ ನಾನು ಒಂದು 2-3 ವರ್ಷಗಳ ಕಾಲ ನಾನು ವಿದೇಶದಲ್ಲಿದ್ದೆ, ವೆಸ್ಟ್ ಇಂಡೀಸ್ ಆ ಭಾಗದಲ್ಲಿ ಕೆಲವು ಕಾಡುಗಳಲ್ಲಿ ಹೆಲಿಕಾಪ್ಟರ್ ಅಲ್ಲಿ ನಾವು ಈ ಮೆಕ್ಕೆಜೋಳವನ್ನು ಮಳೆ ಬಂದಾಗ ಎರಚಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುವ ರೀತಿ ಕೂಡ ಮೆಕ್ಕೆಜೋಳನ ಬೆಳೀತಾರೆ. ಅಂದ್ರೆ ಮೆಕ್ಕೆಜೋಳ ಒಂದು ಸೋಮಾರಿಗಳ ಬೆಳೆ ಅಂತ ಕೂಡ ಕರೀತಾರೆ ಇದನ್ನ. ಬಹಳ ಸುಲಭವಾಗಿ ಬೆಳೀತಕ್ಕಂತ ಒಂದು ಬೆಳೆ ಅಂದ್ರೆ ಮೆಕ್ಕೆಜೋಳ. ಸೊ ಈ ಒಂದು ಮೆಕ್ಕೆಜೋಳವನ್ನ ಸುಮಾರು ಕಡಿಮೆ ಅಂದ್ರೆ ಒಂದು 40% ನೀರಾವರಿಯಲ್ಲಿ ಬೆಳೆದ್ರೆ ಸೊ ಒಂದು 60-70% ಭಾಗ ರೈತ ಬಾಂಧವರು ಮಳೆಯನ್ನು ನಂಬಿ ಖುಷ್ಕಿ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇನ್ನು ಕಡಿಮೆ ಖರ್ಚಿನಲ್ಲಿ ಅತಿ ಕಡಿಮೆ ನೀರಿನ ತೇವಾಂಶದಲ್ಲಿ ಬೆಳೆಯಬಹುದಂತ ಸುಲಭವಾದ ಬೆಳೆ, ನಮ್ಮ ರೈತರಿಗೆ ಎಟುಕುವಂತ ಬೆಳೆ ಕೂಡ ಹೌದಂತೀರಿ? ಹೌದು ಸರ್. ಈಗ ನೋಡಿ, ಮುಸುಕಿನ ಜೋಳಕ್ಕೆ ನಿಮಗೆ ಕನಿಷ್ಠ 4 ನೀರಿದ್ರೆ ಸಾಕಾಗುತ್ತೆ. ಒಂದು, ನಿಮಗೆ ಮೊಳಕೆ ಬೀಜ ಬಿತ್ತಬೇಕಾದ್ರೆ, ತದನಂತರ ಒಂದು ನೀ ಹೈ ಸ್ಟೇಜ್ ಅಂತ ಹೇಳ್ತೇವೆ ನಾವು ಮೊಳಕಾಲಿಗೆ ಬಂದಾಗ, ತದನಂತರ ನಿಮಗೆ ಹೂ ಮತ್ತು ತೆನೆ ಬರುವ ಹಂತದಲ್ಲಿ, ಕೊನೆಯದಾಗಿ ನಿಮಗೆ ಕಾಳು ಕಟ್ಟುವಂತಹ ಹಂತದಲ್ಲಿ 4 ನೀರಿದ್ರೂ ಸಹ ಮಳೆಗಾಲದಲ್ಲಿ ತುಂಬಾ ಉತ್ತಮವಾದಂತಹ ಬೆಳೆಯನ್ನ ಬೆಳಿಬಹುದು. ಮತ್ತೆ ತಾವು ಹೇಳಿದಾಗೆ ಖರ್ಚಿನ ವಿಚಾರಕ್ಕೆ ಬಂದ್ರೆ ನಿಮಗೆ ಒಂದು 8-10,000 ರೂಪಾಯಿ, ಜಾಸ್ತಿ ಅಂದ್ರೆ 10,000 ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ರೆ ನೀವು ಕನಿಷ್ಠ ಅಂದ್ರೆ 40,000 ರೂಪಾಯಿಯಿಂದ 45,000 ರೂಪಾಯಿವರೆಗೂ ಇವತ್ತು ನೀವು ಬೆಳೆಯನ್ನೇ ಲಾಭ ಪಡಿಬಹುದು. ಯಾಕಂದ್ರೆ ಇವತ್ತು ಕೆಲವು ಸಂಕರ್ಣ ತಳಿಗಳು ಬಂದಾವೀಗ. ಮುಸುಕಿನ ಜೋಳದಲ್ಲಿ 99% ಸಂಕರ್ಣ ತಳಿನ ಬೆಳೆಯೋದಿಲ್ಲ ರೈತರು ಕೂಡ. ಯಾಕಂದ್ರೆ ಈ ಹಿಂದೆ ಬೆಳೀತಕ್ಕಂಥ ನಾಟಿ ತಳಿಗಳು ಈಗ ನಮ್ಮ ಮುಸುಕಿನ ಜೋಳದಲ್ಲಿ ಯಾರು ಬೆಳೆಯೋದಿಲ್ಲ. ಯಾಕಂದ್ರೆ ಅವು ಬೆಳೆಯುವಂತಹ ಒಂದು ಪ್ರೊಡಕ್ಟಿವಿಟಿ ಲೆವೆಲ್ ಎನ್ನುವ ಇಳುವರಿ ಅಂಶ ಕಡಿಮೆ ಇರೋದ್ರಿಂದ ಇವತ್ತು ಮುಸುಕಿನ ಜೋಳದಲ್ಲಿ 45 ಕ್ವಿಂಟಲ್ ಬೆಳೆಯುವಂತಹ ತಳಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಅದಾವ. ನಮ್ಮ ಕೃಷಿ ಸ್ಥಳ ಬೆಂಗಳೂರಿನಿಂದ ಒಂದು ನಿತ್ಯಶ್ರೀ ಮತ್ತು ಹೇಮಾ ಅಂತಕ್ಕಂಥ ತಳಿಗಳು ಕೂಡ ಇದಾವ. ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಅರ್ಜುನ್ ಅಂತಕ್ಕಂತ ಒಂದು ಮುಸ್ಕಿನ ಜೋಳ ತಳಿ ಕೂಡ ಇದೆ. ಅದ್ರ ಜೊತೆಗೆ ಸಾಕಷ್ಟು ಖಾಸಗಿ ಕಂಪನಿಯಿಂದ ಬಂದಿರತಕ್ಕಂತ ತಳಿಗಳನ್ನ ಇವತ್ತು ರೈತ ಬಾಂಧವರು ಬೆಳೀತಾರೆ. ಈ ಸಂದರ್ಭದಲ್ಲಿ ಬೀಜದ ಬಗ್ಗೆ ಮಾತಾಡೋದ್ರಿಂದ ಒಂದು ಅಂಶನ ತಮ್ಮ ಗಮನಕ್ಕೆ ತರಲಿ ಬಯಸ್ತೀನಿ. ಖಂಡಿತ ಡಾಕ್ಟರ್, ಯಾಕಂದ್ರೆ ಈ ಬೀಜ ಸಂಸ್ಕರಣೆ ಅಥವಾ ಬೀಜೋಪಚಾರ ಮಾಡೋದು ಬಹುಮುಖ್ಯವಾದಂತ ವಿಚಾರ. ನೋಡಿ ಸರ್, ಇವತ್ತು ಈಗ ಏನಾಗ್ತಿದೆ ಅಂದ್ರೆ ಬೀಜ ಯಾವುದೇ ಬೆಳೆ ತಗೊಂಡ್ರು ಕೂಡ ನೀವು ಉತ್ತಮವಾದ ಬೀಜವನ್ನ ತಂದಿದ್ದೆ ಆದ್ರೆ ನೀವು 25% ಬೆಳೆ ಬೆಳೆದ ಹಾಗೆ ಅಂತ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ. ಇದು ಬೀಜದ ಆಯ್ಕೆ ವಿಷಯಕ್ಕೆ ಬಂದಾಗ. ಹೌದು, ಯಾಕಂದ್ರೆ ಈಗ ಮುಸ್ಕಿನ ಜೋಳದಲ್ಲಿ ತಗೊಂಡ್ರೆ ನಾನು ಈ ಬಳ್ಳಾರಿ ಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಒಂದು ಲೂಸ್ ಬೀಜದ ಒಂದು ದಾಂಡ್ಲಿ ತುಂಬಾ ದೊಡ್ಡದಾಗಿದೆ ಇಲ್ಲಿ. ಯಾಕಂದ್ರೆ ನಾವು ದಾವಣಗೆರೆಯಿಂದ ಹಿಡ್ಕೊಂಡ್ರೆ ಹರಪನಹಳ್ಳಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ, ಅಪ್ ಟು ಬಳ್ಳಾರಿ, ಈ ಪಾರ್ಟಲ್ಲಿ ಏನಪ್ಪ ಅಂದ್ರೆ ಲೂಸ್ ಬೀಜ ಎಲ್ಲೂ ತಯಾರಾಗಿ ಅದು ಯಾವ ರೀತಿಯ ಒಂದು ಬೀಜೋಪಚಾರ ಮಾಡಿರಲ್ಲ, ಯಾವ ರೀತಿಯ ಪ್ಯಾಕೆಟ್ ಇರೋದಿಲ್ಲ. ಅಂತ ಬೀಜಗಳನ್ನ ಬಿತ್ತಿದಾಗ ನಾಳೆ ದಿವಸ ನಿಮಗೆ ಅದು ಸರಿಯಾಗಿ ಬರ್ದಿದ್ದ ಸಂದರ್ಭದಲ್ಲಿ ರೈತರು ಯಾರಿಗೂ ಕೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ನಕಲಿ ಬೀಜದ ಹಾವಳಿಯನ್ನ ತಡೆಗಟ್ಟಬೇಕು, ಜೊತೆಗೆ ನಮ್ಮ ರೈತರು ಜಾಗೃತರಾಗಬೇಕು ಅಂತೀರಿ ಬೀಜದ ಆಯ್ಕೆಯ ಒಂದು ಪ್ರಕ್ರಿಯೆ. ಹೌದು ಸರ್, ನಿಜವಾಗ್ಲೂ ಖಂಡಿತವಾಗ್ಲೂ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಈ ಒಂದು ಸಮಸ್ಯೆ ಬಹಳ ಪರಿಣಾಮಕಾರಿಯಾಗಿ ನಡೆದಿದೆ. ಹಾಗಾಗಿ ರೈತ ಬಾಂಧವ ಏನಪ್ಪ ಅಂದ್ರೆ ಅದೇ ಖರ್ಚಲ್ಲಿ ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಸಿಗ್ತಾವ. ಅಂತ ದೃಢೀಕೃತವಾದಂತಹ ಬೀಜನ ತಂದು ಹಾಕಿದ್ರೆ ನೀವು ನಾಳೆ ಏನಾದ್ರೂ ಸಮಸ್ಯೆ ಆಗಿದ್ದಲ್ಲಿ ಕೂಡ ನೀವು ಅದಕ್ಕೆ ಪರಿಹಾರ ಕೇಳ್ಕೋಬಹುದು, ಮತ್ತೆ ನಿಮಗೆ ಯಾವ್ದೇ ರೀತಿ ನಷ್ಟ ಆಗುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಖಾತ್ರಿಪಡಿಸಿಕೊಳ್ಳಬಹುದು. ಹೌದು ಸರ್. ಇನ್ನು ಡಾಕ್ಟರ್, ಈ ಬೀಜದ ವಿಚಾರಕ್ಕೆ ಬಂದಾಗ ನಾವು ಈ ಬೀಜವನ್ನೇನು ನಮ್ಮ ರೈತ ಬಂದರು ಖರೀದಿ ಮಾಡಿರ್ತಾರೆ, ಹೊಲ ಎಲ್ಲ ಸಜ್ಜ ಮಾಡ್ಕೊಂಡಿರ್ತಾರೆ, ಬಿತ್ತನೆ ಕ್ರಮ ಆಗಿರ್ತದೆ, ಆದ್ರೆ ಎಷ್ಟೋ ಬಾರಿ ಮೊಳಕೆ ಬಂದಿರೋದಿಲ್ಲ. ತಾವು ಈಗಾಗಲೇ ಹೇಳಿದ್ರೆ ನಕಲಿ ಬೀಜದ ಹಾವಳಿ ಅಂತೇಳಿ, ಯಾಕಂದ್ರೆ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಅಥವಾ ಈ ಸುತ್ತಮುತ್ತಲ ಕೊಪ್ಪಳ ಈ ಭಾಗ ಅಷ್ಟಾಗಿ ಮಳೆ ಇಲ್ಲದೇ ಇರುವಂತಹ ಪ್ರದೇಶ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನಮಗೆ ಎರಡೇ ಕಾಲ, ನಮಗೆ ಒಂದು ಬೇಸಿಗೆ ಕಾಲ ಮತ್ತೊಂದು ಅತಿ ಬೇಸಿಗೆ ಕಾಲ. ಇಂತ ಒಂದು ಮಣ್ಣಿನಲ್ಲಿ ಈ ಬೆಳೆಯನ್ನ ಸುಲಭ ಖರ್ಚಿನಲ್ಲಿ ನಮ್ಮ ರೈತ ಬಾಂಧವರು ಬೆಳೆಯಲಿಕ್ಕೆ ಇಷ್ಟಪಡ್ತಿದ್ರೆ ಈಗಾಗಲೇ ಬೆಳೀತಾ ಇದ್ದಾರೆ ಕೂಡ. ಈ ಬೀಜದ ಮೊಳಕೆಯ ಪ್ರಮಾಣವನ್ನ ನಾವು ಹೇಗೆ ಪರೀಕ್ಷೆ ಮಾಡಬಹುದು ಅಂತೀರಿ ಡಾಕ್ಟರ್? ನೋಡಿ ಸರ್, ಇದು ಬಹಳ ಸುಲಭವಾಗಿರ್ತದೆ ರೈತ ಬಾಂಧವರು ಏನಪ್ಪ ಅಂದ್ರೆ, ನೀವು ಯಾವುದೇ ಬೀಜ ತಗೊಂಡು ಬಂದಾಗ, ಈಗ ನೀವು ಮುಸ್ಕಿನ ಜೋಳದಿಂದ 5 kg ಪ್ಯಾಕೆಟ್ ಇರ್ತದೆ ಸಾಮಾನ್ಯವಾಗಿ. ನಾನು ಹಿಂದೆ 10 ವರ್ಷಗಳ ಕಾಲ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ನೀವು ಮುಸ್ಕಿನ ಜೋಳದ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರ ಇದ್ರು ಕೂಡ ರೈತ ಬಾಂಧವರು ಯಾವುದೇ ಸಂದರ್ಭದಲ್ಲಿ ಕೂಡ ನನಗೆ ದೂರವಾಣಿ ಕರೆ ಮಾಡಿ ಕೂಡ ಸಂಪರ್ಕ ಮಾಡಬಹುದು. ತಾವು ಹೇಳಿದಾಗ ಈಗ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ತಕ್ಕಂಥದ್ದು ಬಂದ್ರೆ, ಈ ಒಂದು ಸಣ್ಣ ಟ್ರೇನಲ್ಲಿ ಉಸುಗು ಮರಳು ಅಂತಿರಲ್ಲ, ನೀವು ಮರಳನ್ನು ಹಾಕಿ ಅದರಲ್ಲಿ 10 ಉದ್ದ 10 ಅಗಲ 100 ಬೀಜ ಹಾಕಬೇಕು. ಅದರಲ್ಲಿ ಅಂದ್ರೆ ನೀವು ಯಾವ ರೀತಿ ಹೊಲದಲ್ಲಿ ಬಿತ್ತಿರಿ ಅಂದ್ರೆ ಸೆಲೆಕ್ಷನ್ ಮಾಡಿ ತಗೋಬಾರ್ದು, ಹಿಂಗೆ ನೀವು ರ್ಯಾಂಡಮ್ ಆಗಿ ತಗೊಂಡು 100 ಬೀಜನ ಅದರಲ್ಲಿ ಕರೆಕ್ಟ್ ಆಗಿ ಬಿತ್ತು ಬಿಟ್ಟು ಮೇಲೆ ಸ್ವಲ್ಪ ಮರಳು ಹಾಕಿ ನೀರ್ ಹಾಕಿ ಇಟ್ಬಿಟ್ರೆ, ನೀವು ಮರಳಲ್ಲಿ ಯಾವ ಬೀಜ 4ನೇ ದಿನ ಹುಟ್ಟುತ್ತದೆ ಆ ಬೀಜ ನಿಮಗೆ ಗ್ಯಾರಂಟಿ ಹೊಲದಲ್ಲಿ ಹುಟ್ಟುತ್ತದೆ. ಸೊ 5ನೇ ದಿನ 6ನೇ ದಿನ 7ನೇ ದಿನ ಕೂಡ ನೀವು ಮರಳಲ್ಲಿ ಬೀಜ ಹುಡ್ತಾವೆ ಕೆಲವು ಇನ್ನ ಲೇಟ್ ಆಗಿ. ಅಂತ ಬೀಜಗಳು ರೈತನ ಹೊಲದಲ್ಲಿ ಹುಡ್ತಕ್ಕಂಥದ್ದು ಖಾತ್ರಿ ಇಲ್ಲ. ಸೊ ಆ ಒಂದು ಮಣ್ಣು ನಿಮಗೆ ಬೀಜ ಒಂದು ಮೊಳಕೆ ಪ್ರಮಾಣ ನಿಮಗೆ ಕನ್ಫರ್ಮ್ ಗೊತ್ತಿದ್ರೆ ರೈತ ಬಾಂಧವರಿಗೆ ನೀವು ಬಿತ್ತುವಾಗ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡಿ ಬಿದ್ದಬಹುದು. ಹಾಗಾಗಿ ರೈತರಿಗೆ ಹೇಳ್ತೀನಿ ಅಂದ್ರೆ, ನಾನು ದಯವಿಟ್ಟು ಈ ಒಂದು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಿ ಬಿತ್ತೋದನ್ನ ತಾವು ದಯವಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಬೆಳೆ ಆಗಿರ್ಬೋದು, ಮುಸ್ಕಿನ ಜೋಳ ಒಂದೇ ಅಂತಲ್ಲ, ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವು ಇದನ್ನು ಮಾಡಿದ್ರೆ ನಿಮಗೆ ಎಷ್ಟು ಹುಟ್ಟುತ್ತೆ ಅನ್ನೋದು ಮುಂಚೆನೆ ಗೊತ್ತಿರುತ್ತೆ, ಅದರ ಆಧಾರದ ಮೇಲೆ ನೀವು ಬಿತ್ತಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ, ಮುಂದೆ ಬರ್ತಕ್ಕಂಥ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಈ ಬಿತ್ತನೆಗಾಗಿ ಬೇಕಾಗುವಂತ ಸಾಮಗ್ರಿಗಳು ಅಂದ್ರೆ, ಒಂದು ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ಎಷ್ಟು ತೂಕದ ಪ್ರಮಾಣದ ಬೀಜ ಬೇಕಾಗುತ್ತೆ, ಮತ್ತೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ? ನೋಡಿ ಸರ್, ಈಗ ಪ್ರತಿ ಎಕರೆಗೆ ಸಾಲಿನ ಸಾಲಿಗೆ 60 cm ಮತ್ತು ಬೀಜದಿಂದ ಬೀಜಕ್ಕೆ ನೀವು 20 cm ತಗೊಂಡ್ರೆ ನಿಮಗೆ 8 kg ಬೀಜ ಬೇಕಾಗುತ್ತೆ. ಸೊ ಬಿತ್ತಬೇಕಾದ್ರೆ ಮೊದಲನೇ ರೈತರು ಏನು ಒಂದು ವಿಚಾರ ಗಮನದಲ್ಲಿ ಇಡಬೇಕಪ್ಪ ಅಂದ್ರೆ, 5 cm ಗಿಂತ ಆಳದಲ್ಲಿ ಬೀಜ ಬಿತ್ತಬಾರದು. ಡಾಕ್ಟರ್, ಒಂದು ಈ ಸಂದರ್ಭದಲ್ಲಿ ಬಹುಶಃ ನಮ್ಮ ರೈತ ಬಾಂಧವರಿಗೆ ಕಾಡುವಂತ ಪ್ರಶ್ನೆ, ನಾವು 8 cm ಅಳತೆ ಮಾಡ್ಕೊಂಡು ಕೂಡಕ್ ಆಗಲ್ಲ ರೀ, ಕೂರ್ಗಿಲಿ ಬೀಜ ಹಾಕ್ತಾ ಇರ್ತಾವೆ, ಎತ್ತುಗಳು ಮುಂದ್ ಮುಂದೆ ಹೋಗ್ತದಂಗೆ ಹಿಂದೆ ಕೂರ್ಗಿಲ್ ಬಿತ್ತನೆ ಮಾಡ್ತಾ ಇರ್ತಾವೆ, ಅಥವಾ ನಾವು ಇಡಿಕೆಯಲ್ಲಿ ಬೀಜ ಹಾಕ್ತಾ ಹೋಗ್ತಾ ಇರ್ತದೆ, ಆದ್ರೆ 8 cm ಇಷ್ಟೇ ಬಿಡುತ್ತೆ ಅನ್ನುವಂಥದ್ದು ಹೇಗೆ ನಿರ್ಧರಿಸಬೇಕು ಅನ್ನೋದು ಪ್ರಶ್ನೆ ಉಂಟಾಗುತ್ತೆ. ಅಂತ ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ಬೀಜವನ್ನು ಬಳಸಿದ್ರೆ ಸೂಕ್ತ? ಈಗೆಲ್ಲ ಜನ ಏನಪ್ಪ ಅಂದ್ರೆ ಟ್ರಾಕ್ಟರ್ ನಲ್ಲಿ ಬಿತ್ತೋದು ಜಾಸ್ತಿ ಆಗಿದೆ. ಈಗ ಎಲ್ಲ ಜನಸಾಮಾನ್ಯ ಸಿಗೋದು ಸಮಸ್ಯೆ ಆಗಿರೋದ್ರಿಂದ ಟ್ರಾಕ್ಟರ್ ನಲ್ಲಿ ಬಿತ್ತೋದ್ರಲ್ಲಿ ಅಷ್ಟು ಸಮಸ್ಯೆ ಕಾಣ್ತಿಲ್ಲ ನಮಗೆ ಇತ್ತೀಚಿನ ದಿನದಲ್ಲಿ. ಟ್ರಾಕ್ಟರ್ಲಿ ಒಂದೇ ಒಂದು ಸಮನಾದ ಒಂದು ಆಳದಲ್ಲಿ ಹೋಗ್ತಾ ಇರುತ್ತೆ ಟ್ರಾಕ್ಟರ್. ಎತ್ತುಗಳಲ್ಲಿ ಮನಸ್ಸರಲ್ಲಿ ಮಾಡುವಾಗ ನಾವು ಒತ್ತೀವಿ, ಕೆಲವು ಟೈಮ್ ಮೇಲೆ ಹತ್ತೀವಿ, ಹಾಗಾದಾಗ ಹಿಂದೆ ಮುಂದೆ ಆಗುತ್ತೆ. ಆಳವಾಗಿ ಹೋದಂತ ಬೀಜ ಏನಾಗುತ್ತೆ ಅಂದ್ರೆ ಲೇಟ್ ಆಗಿ ಹುಡ್ತದೆ ಅದು. ಸೊ ಮೇಲೆ ಇದ್ದಂತ ಬೀಜ ಸ್ವಲ್ಪ ಬೇಗ ಹುಡ್ತದೆ. ಸೊ ಹಾಗಾಗಿ ನಿಮ್ಗೆ ಏನಪ್ಪ ಅಂದ್ರೆ ಇವತ್ತು ಇಲ್ಲಿ 8 kg ಬೀಜ ನಿಮಗೆ ಕನಿಷ್ಠ ಬೇಕಾಗುತ್ತೆ, ಹಾಗೂ ಒಂದು 4-5 ton ನೀವು ಕೊಟ್ಟಿಗೆ ಗೊಬ್ಬರನ ಒಂದು 2-3 ವಾರಗಳ ಮುಂಚೆನೆ ನೀವು ಆ ಮಣ್ಣಿಗೆ ಸೇರಿಸಿ ಸರಿಯಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾರಜನಕ, ರಂಜಕ, ಪೊಟಾಷ್ ಈ ಮೂರನ್ನು ನೀವು ಬಿತ್ತೋ ಟೈಮಲ್ಲಿ ಏನಪ್ಪ ಅಂದ್ರೆ DAP 1 ಚೀಲ ಮತ್ತೆ ಪೊಟಾಷ್ 1 ಚೀಲ ಮತ್ತೆ ಏನಪ್ಪ ಅಂದ್ರೆ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ 10 kg ಹಾಕೋದನ್ನ ಮರಿಬಾರ್ದು ರೈತ ಬಾಂಧವರು. ಸೊ ನಾನು ಸಾಕಷ್ಟು ಹೊಲಗಳಿಗೆ ಹೋಗಿ ಭೇಟಿ ಮಾಡ್ತೇನೆ ಈ ಒಂದು ಹಡಗಲಿ ಮತ್ತು ಹಗರಿಬೊಮ್ಮನಹಳ್ಳಿ ಈ ಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚು ಸಮಸ್ಯೆ ಕಂಡು ಬರ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ರಂಜಕ. ರಂಜಕ ತುಂಬಾ ಕಡಿಮೆ ಬಳಸ್ತಾ ಇದ್ದಾರೆ ರೈತ ಬಾಂಧವರು. ಅದು ಬಿತ್ತಿದ ಒಂದು 15 ದಿವಸದಲ್ಲಿ ಅದು ತುಂಬಾ ಚೆನ್ನಾಗಿ ನಮಗೆ ಬೆಳೆಯಲ್ಲಿ ಕಂದು ಬಣ್ಣ

ಸೈನಿಕ ಹುಳು ಅಂತೇಳಿ ಬಹಳ ದೊಡ್ಡ ಧಾನ್ಲಿ ಆಗಿದೆ. ಧಾನ್ಲಿ ಆಗುತ್ತೆ, ಜೊತೆಗೆ ಆ ಬೆಳೆ ಸಂಪೂರ್ಣವಾಗಿ ನಾಶಪಡಿಸಿದಂತ ಉದಾಹರಣೆ ಕೂಡ ಪೂರ್ಣವಾಗಿ ಎಲೆಗಳು ಕಂಪ್ಲೀಟ್ ತಿಂದ ಹಾಕಿ ಬರೀ ಆ ಒಂದು ಕಾಂಡ ಅಷ್ಟೇ ನಿಂತಿರೋದನ್ನ ತಾವು ನೋಡಿರ್ತೀರಿ. ಸೊ ಈ ಒಂದು ಸೈನಿಕ ಹುಳು ಏನಪ್ಪ ಈ ವರ್ಷ ಅತಿ ಹೆಚ್ಚಾಗಿ ಕಂಡಿರ್ತೀವಿ ನಾವು. ಇದಕ್ಕೆ ಕಾರಣ ಏನು ಅಂತೀರಿ ಡಾಕ್ಟರ್? ವೈಜ್ಞಾನಿಕವಾಗಿ ಹವಾಮಾನದ ವೈಪರೀತ್ಯತೆನಾ ಅಥವಾ ಸರಿಯಾಗಿ ಈ ಒಂದು ಕಂಟಿನ್ಯೂಸ್ ಆಗಿ ಒಂದು ಮಳೆ ಬಂತು ಆ ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಇಂತ ಹುಳುಗಳ ಒಂದು ಅವಧಿ ಏನಿರ್ತದೆ, ಮೊಟ್ಟೆಯಿಂದ ಮರಿಯಾಗೋದು, ಮರಿಯಿಂದ ಸಂತಾನೋತ್ಪತ್ತಿ ಸಮಯ ಏನಿರ್ತದೆ ಅದು ಕ್ಷೀಣಿಸುತ್ತದೆ, ಬೇಗ ಬೇಗ ಜಾಸ್ತಿ ಆಗ್ಬಿಡ್ತಾವೆ. ಹಾಗಾಗಿ ಈ ಸೈನಿಕ ಹುಳು ಏನಪ್ಪಾ ಅಂತಂದ್ರೆ ಒಂದೇ ರಾತ್ರಿಗೆ ಒಂದು ಹುಳ ತಿಂದ್ಬಿಡ್ತದೆ, ಬಹಳ ಫಾಸ್ಟ್ ಆಗಿ ತಿಂತಕ್ಕಂತ ಒಂದು ಹುಳ ಇದಾಗಿದೆ. ಇದನ್ನ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ಒಂದು ವಿಷಭಾಷಣ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ನಾವು ವಿಷಭಾಷಣ ಮಾಡೋದು ಹೆಂಗಪ್ಪ ಅಂತಂದ್ರೆ ಒಂದು ಕಾಲ್ ಲೀಟರ್ ಮಾನೋಕ್ರೋಟೋಫಾಸ್ ಅಥವಾ ಒಂದು 20 ಕೆಜಿಯಷ್ಟು ಭತ್ತದ ತೌಡು ಅಥವಾ ಒಂದು 2 ಕೆಜಿಯಷ್ಟು ಹಳೆ ಬೆಲ್ಲವನ್ನ ಮಿಕ್ಸ್ ಮಾಡಿ ಒಂದು 5 ಲೀಟರ್ ನೀರಿಂದ ಇದನ್ನ ಅಷ್ಟು ಮಿಕ್ಸ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಒಂದು ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಸಾಯಂಕಾಲದ ಸಮಯದಲ್ಲಿ ಇದನ್ನ ಹೊಲದಲ್ಲಿ ತೆನೆಗಳ ಮೇಲೆ ಎರಚಬೇಕು. ಸೊ ಆ ತರ ಮಾಡೋದ್ರಿಂದ ಏನಾಗುತ್ತೆ, ಆ ಸೈನಿಕ ಹುಳು ರಾತ್ರಿ ಹೊತ್ತು ಬಂದು ತಿಂತದ. ಸೊ ಅದಕ್ಕೆ ಆಕರ್ಷಣೆಗೊಂಡು ಅವು ಸಂಪೂರ್ಣವಾಗಿ ಸಾಯ್ತವೆ. ಸೊ ಇದೊಂದು ಸೈನಿಕ ಹುಳಿದು ನಂತರದಲ್ಲಿ ಏನಪ್ಪಾ ಅಂದ್ರೆ ಕಾಂಡ ಕೊರೆಯುವಂತ ಹುಳು ಮುಸ್ಲಿಂ ಜೋಳದಲ್ಲಿ ಒಂದು ಬಹುದೊಡ್ಡ, ಅದು ಕೂಡ ಬಹಳ ದೊಡ್ಡ ಸಮಸ್ಯೆ. ಸೊ ಸುಮಾರು 1 ತಿಂಗಳು ಆಜುಬಾಜಲ್ಲಿ ಏನಾಗತ್ತಂದ್ರೆ ಈ ಎಲೆಯಲ್ಲಿ ಒಂದು ಲೈನಿಂದ ಒಂದು ರೀತಿಯ ಒಂದು ತೂತುಗಳಾಗಿರ್ತಾವ. ಅದೇ ರೀತಿ ನಮಗೇನಪ್ಪ ಇದು ಸೆಂಟ್ರಲ್ ಇರತಕ್ಕಂತ ಒಂದು ಟೊಂಗೆ ಏನಿರುತ್ತಲ್ಲ ಸುಳಿ, ಸುಳಿಯನ್ನ ಹಿಡಿದು ಅಲ್ಲಾಡಿಸಿದ್ರೆ ಹೀಗೆ ಹೊರಡೆ ಬರ್ತದೆ. ಸೊ ಸುಳಿಯಲ್ಲಿ ಕೊರಿತಾ ಇರುತ್ತೆ ಅವಳು. ಸೊ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು 3 ಕೆಜಿಯಷ್ಟು ಕಾರ್ಬೋಫ್ಯೂರಾನ್ ಹರಳುಗಳನ್ನ ನಾವು ಸುಳಿನಲ್ಲಿ ಹಾಕ್ದು. ಕೈಯಿಂದ ಹಾಕೋದ್ರಿಂದ ಏನಂದ್ರೆ ಬಹಳ ವಾಸನೆ ಬರ್ತದೆ, ಹಾಕೋರಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದಕ್ಕೇನಂದ್ರೆ ಒಂದು ಸಣ್ಣ 1/2 ಲೀಟರ್ ಬಾಟ್ಲಲ್ಲಿ ಮುಚ್ಚಳಕ್ಕೆ ಒಂದು ಹೋಲ್ ಮಾಡಿ ಅದರಲ್ಲಿ ಆ ಕಾರ್ಬೋಫ್ಯೂರಾನ್ ಹರಳುಗಳನ್ನು ತುಂಬಿ ಅದನ್ನ ಉಲ್ಟಾ ಹಾಕೊಂಡ್ರು ಸುಳಿಗೆ ಉದ್ದಿಸ್ಕೊಂಡು. ಸೊ ಪ್ರತಿ ಸಲಿಗೆ ಒಂದು 4-5 ಹರಳುಗಳು ಬೀಳ್ತಾ ಇರ್ಬೇಕು, ಸುಳಿ ಒಳಗಡೆ ಬೀಳ್ತಾ ಇರ್ಬೇಕು, ಸುಳಿ ಒಳಗೆ ನೇರವಾಗಿ ಬೀಳಬೇಕು, ನೇರವಾಗಿ ಬೀಳಬೇಕು. ಸೊ ಈ ತರ ಸುಳಿ ಒಳಗೆ ಬೀಳೋದ್ರಿಂದ ನಿಮಗೆ 2 ತಿಂಗಳವರೆಗೂ ಯಾವುದೇ ಒಂದು ಹುಳದ ಸಮಸ್ಯೆ ಬರೋದಿಲ್ಲ ಮುಸ್ಕಿನ ಜೋಳದಲ್ಲಿ. ಇದು ಒಂದು ಬಹಳ ಉತ್ತಮವಾದಂತ ಒಂದು ಪ್ರಯೋಗ ಇದು. ಸೊ ಇದು ನಾನು ಬಹಳ ಹೊಲಗಳಲ್ಲಿ ಇದನ್ನ ಮಾಡಿ ನೋಡಿರ್ತಕ್ಕಂಥದ್ದು, ಬಹಳ ಉತ್ತಮವಾಗಿ ಇದರಲ್ಲಿ ಕಂಟ್ರೋಲ್ ಆಗ್ತದೆ. ಡಾಕ್ಟರ್, ಈ ಸಂದರ್ಭದಲ್ಲಿ ತಾವು ಹೇಳ್ದಂಗೆ ಒಂದು ಬಾಟ್ಲಲ್ಲಿ ಹಾಕೊಂಡು ಸಿಂಪರಣೆ ಅದನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಅಥವಾ ಆ ಸಿಂಪರಣೆಯನ್ನ ಮಾಡುವಂತ ವ್ಯಕ್ತಿಯ ಒಂದು ಆರೋಗ್ಯದ ದೃಷ್ಟಿಯನ್ನ ಹೇಗೆ ಕಾಪಾಡಿಕೊಳ್ಬಹುದು, ಅದಕ್ಕೆ ಏನಾದರೂ ತೊಂದರೆ ಇದೆಯೇ? ಅದೇ ಸರಿ, ನೀವು ಕೈಯಿಂದ ಹಾಕುವಾಗ ಏನಂದ್ರೆ ನೀವು ಹೇಳಿದ ಸಮಸ್ಯೆ ಆಗುತ್ತೆ ಅದು. ಯಾಕಂದ್ರೆ ನೀವು ಕೈಯಿಂದ ಹಾಕ್ತಿರ್ತೀರಿ, ಸಡನ್ ಆಗಿ ಏನಾದ್ರೆ ಒಂದು ಎಲೆಡ್ಕೆ ತಿಂತಾರೆ ಅಥವಾ ಅದೇ ಸಂದರ್ಭದಲ್ಲಿ ಅದನ್ನ ನೇರವಾಗಿ ಕೈ ತೊಳೆದೇ ನಾವು ಬಳಸಿದಾಗ ತೊಂದರೆಗೆ ಒಳಗಾಗ್ತಾರೆ, ಸರಿಯಾಗಿ ಕೈ ತೊಳೆಯೋದಿಲ್ಲ. ಈ ತರ ಆದಾಗ ಆ ಒಂದು ವಿಷದ ಅಂಶ ಹೊಟ್ಟೆಯಲ್ಲಿ ಹೋಗ್ತಕ್ಕಂತ ಚಾನ್ಸ್ ಇರುತ್ತೆ. ಅದನ್ನ ಆಗ್ಬಾರ್ದು ಅಂತಾನೆ ನಾನು ಈಗಾಗಲೇ ನಿಮಗೆ 1/2 ಲೀಟರ್ ದಿ ಬಾಟ್ಲಲ್ಲಿ ಹೋಲ್ ಮಾಡಿ ಅದನ್ನ ಉಲ್ಟಾ ಮಾಡಿಕೊಂಡು ಪ್ರತಿ ಗಿಡದ ಸುಳಿಗೆ ಉದುರಿಸ್ಕೊಂತ ಹೋದ್ರೆ ಒಂದು 4-5 ಹರಳು ಉದುರ ಹಾಗೆ ಅದು ಸಾಕಾಗುತ್ತೆ. ಅದೇ ನಂತರ ಒಂದು ತೆನೆ ಹುಳು ಅಂತ ಒಂದು ಬರ್ತದೆ ಇದರಲ್ಲಿ ಮುಸ್ಕಿನ ಜೋಳದಲ್ಲಿ. ತೆನೆ ಹುಳು ಏನಪ್ಪಾ ಅಂದ್ರೆ ಈ ಒಂದು ಮೆಕ್ಕೆಜೋಳದಲ್ಲಿ ಮೀಸೆ ಬರೋದು ಅಂತ ಹೇಳ್ತೇವೆ ನಾವು, ಹೂವು ಅಥವಾ ತೆನೆ ಬರೋ ಸಂದರ್ಭದಲ್ಲಿ ಒಂದು ಕಪ್ಪನೆ ಹುಳ ಒಂದು ಆ ಒಂದು ಬರೀ ಮೀಸೆಯ ಭಾಗವನ್ನ ತಿಂತಕ್ಕಂಥದ್ದನ್ನ ನಾವು ನೋಡಿರ್ತೇವೆ. ಪುಚ್ಚವನ್ನು ತೆಗೆದ ಕಾಡಿಗೆ ಆಕಾರದಲ್ಲೇ ಪುಡಿ ಪುಡಿ ಸಣ್ಣದ ನುಣ್ಣನೆಯ ಪುಡಿ ಕಾಣ್ತದೆ. ಹೌದು, ಸೊ ಅದನ್ನು ಕೂಡ ನಾವು ಬೇಕಾದ್ರೆ ಒಂದು 5% ಅಷ್ಟು ಮೆರಾಥಿಯನ್ ಡಸ್ಟ್ ಪುಡಿಯನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ಆ ಒಂದು ಹುಳನ ಕೂಡ ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ನಾವು ಈಗ ಕೆಲವು ರೋಗಗಳು ಬಗ್ಗೆ ಹೇಳೋದಾದ್ರೆ ಮುಸ್ಕಿನ ಜೋಳದಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಮುಸ್ಕಿನ ಜೋಳದ ಒಂದು ಬೆಳೀತಕ್ಕಂತ ಒಂದು ಪ್ರದೇಶ ನಮ್ಮ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ 2-3 ವರ್ಷದಿಂದ ಹಿಂದೆ ಹೋದ್ರೆ ನಾವು ಸ್ವಲ್ಪ ಹತ್ತಿ ಬೆಳೀತಕ್ಕಂತ ರೈತರ ಸಂಖ್ಯೆ ಜಾಸ್ತಿ ಆಗಿತ್ತು. ಸೊ ಹತ್ತಿ ಬಿಟಿ ಹತ್ತಿಯಲ್ಲಿ ಏನಾಯ್ತು, ರಸಹಿರುವ ಕೀಟಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಯಿತು. ಸೊ ಹಾಗಾಗಿ ಹತ್ತಿ ಬೆಳೀತಕ್ಕಂತ ರೈತರ ಒಂದು ಪ್ರಮಾಣ ಕಡಿಮೆ ಆಯಿತು. ಹತ್ತಿ ಮತ್ತು ಮುಸ್ಕಿನ ಜೋಳ ಎರಡು ಬಹಳ ಹತ್ತಿರವಾದಂತಹ ಎರಡು ಬೆಳೆಗಳು. ಯಾವತ್ತು ಮುಸ್ಕಿನ ಜೋಳ ಜಾಸ್ತಿ ಆಗುತ್ತೆ ಹತ್ತಿ ಕಡಿಮೆ ಆಗುತ್ತೆ, ಹತ್ತಿ ಜಾಸ್ತಿ ಆದ್ರೆ ಮುಸ್ಕಿನ ಜೋಳ ಕಡಿಮೆ ಆಗುತ್ತೆ, ಆ ರೀತಿಯ ಒಂದು ಬ್ಯಾಲೆನ್ಸ್ ನಮ್ಮ ರೈತ ಬಂದವರು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇದೆ, ನಡೀತಾ ಇದೆ ಸರ್ ಅದು. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಬರ್ತಾ ಇದಾವ. ಅದೇ ರೀತಿಯಲ್ಲಿ ಮುಸ್ಕಿನ ಜೋಳದಲ್ಲಿ ಮತ್ತೊಂದು ಸಮಸ್ಯೆ ಏನಂದ್ರೆ ಒಂದು ಬೆಳೆದಂತ ಸುರುದಲ್ಲಿ ಒಂದು 15-20 ದಿವಸದ ಸಂದರ್ಭದಲ್ಲಿ ಈ ಕೇದಿಗೆ ರೋಗ ಅಂತ ಒಂದು ಬರ್ತದೆ. ಅಂದ್ರೆ ಏನಾಗುತ್ತೆ, ಗಿಡ ಸಂಪೂರ್ಣವಾಗಿ ಹಳದಿ ಬಣ್ಣ ಕಾಣುತ್ತೆ. ಬಸ್ ಅಲ್ಲಿ ಎಲ್ಲರೂ ಹೋಗ್ತಿರುವಾಗ ನೋಡಬಹುದು, ಒಂದು ಹೊಲದಲ್ಲಿ 4-5 ಗಿಡಗಳು ಅಷ್ಟೇ ಹಳದಿ ಕಲರ್ ಕಾಣ್ತಾವ. ಸೊ ಅವನು ಹಂಗೆ ಬಿಟ್ಟಂದ್ರೆ ಮುಳ್ದಂತ ಗಿಡಗಳು ಕೂಡ ಅದು ಹಬ್ತದೆ ಕೇದಿಗೆ ರೋಗ ಅಂತೇಳಿ. ಅದನ್ನ ಮೆಟಲಾಕ್ಸಿಲ್ ಇಂದ ಬೀಜೋಪಚಾರ ಮಾಡಿದ್ರೆ ಕೂಡ ಅದು ಬರೋದಿಲ್ಲ, ಇಲ್ಲ ಅಂದ್ರೆ ಅದು ಮೆಟಲಾಕ್ಸಿಲ್ ಬೀಜೋಪಚಾರ ಮಾಡಿಲ್ಲ ಬಂದಿದೆ ಅಂದ್ರೆ ಕೂಡ ನಂತರದಲ್ಲಿ ಕೂಡ ಮೆಟಲಾಕ್ಸಿಲ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಕೂಡ ಆ ಒಂದು ಸಮಸ್ಯೆಯನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿಯಲ್ಲಿ ತುಕ್ಕು ರೋಗ ಅಂತ ಒಂದು ಬರ್ತದೆ ನಮ್ಮ ಮುಸ್ಕಿನ ಜೋಳದಲ್ಲಿ. ತುಕ್ಕು ರೋಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅದು ಒಂದು ಏರ್ ಬಾರ್ನ್ ಅಂದ್ರೆ ಗಾಳಿಯಲ್ಲಿ ಹರಡತಕ್ಕಂತಹ ಒಂದು ರೋಗ ಆಗಿದ್ದು ಅದು ಈ ಒಂದು ತೆನೆ ಬಿಟ್ಟ ನಂತರದಲ್ಲಿ ಕೊನೆ ಹಂತದಲ್ಲಿ ಬರ್ತಕ್ಕಂತ ಒಂದು ರೋಗ ಆಗಿರುತ್ತೆ. ಒಂದು ಹಳದಿ ಮಚ್ಚೆ ಆ ತರದ ಒಂದು ತುಕ್ಕು ರೋಗದ ಒಂದು ಮಚ್ಚೆ ತರ ಆಗ್ತಾ ಆಗ್ತಾ ಆಗ್ತಾ ಅದು ಗಿಡದ ಎಲೆ ಪೂರಾ ಆಕರ್ಷಣೆ ಆಗಿ ಕೊನೆದಲ್ಲಿ ಎಲೆ ಉದುರು ಹೋಗುವಂತ ಒಂದು ಸಂದರ್ಭ ಕೂಡ ಇರ್ತದೆ. ಇದಕ್ಕೇನಪ್ಪಾ ಅಂತಂದ್ರೆ 1 ಲೀಟರ್ ನೀರಿನಲ್ಲಿ 2 ಗ್ರಾಮ್ ಮ್ಯಾಂಕೋಜಬ್ ಹಾಕಿ ನೀವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು. ಸಾಮಾನ್ಯವಾಗಿ ಹೇಳೋದಾದ್ರೆ ಮುಸ್ಕಿನ ಜೋಳದಲ್ಲಿ ಎಲ್ಲಾ ಬೆಳೆಗಳಿಗಿಂತ ಕಡಿಮೆ ರೋಗ ಮತ್ತು ಕಡಿಮೆ ಕೀಟದ ಹಾವಳಿ ಇರ್ತದೆ. ಇವೆಲ್ಲ ನಾನು ಹೇಳ್ತಾ ಇರೋದು ಎಲ್ಲವನ್ನೂ ಬರುತ್ತೆ ಅಂತಲ್ಲ, ಕೆಲವು ಕಡೆ ಸಂದರ್ಭದಲ್ಲಿ ನಮ್ಮ ರೈತ ಬಂದವರು ಎಚ್ಚರಿಕೆ ಈ ತರನಾದಂತಹ ಕ್ರಮಗಳನ್ನು ಅನುಸರಿಸಬೇಕು. ಇನ್ನು ಡಾಕ್ಟರ್, ತಾವು ಆಗ್ಲೇ ಹೇಳ್ತಾ ಇದ್ರೆ ಈ ಸಂಕರಣ ತಳಿಗಳು ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಬಳಕೆಯಲ್ಲಿದೆ ತಳಿಗಳು, ಯಾವ್ಯಾವ ರೀತಿಯ ಸಂಕರಣ ತಳಿಗಳು ಯಾವ್ಯಾವು, ಮತ್ತೆ ನಮ್ಮ ರೈತ ಬಾಂಧವರು ಯಥೇಚ್ಛವಾಗಿ ಅಥವಾ ಹೆಚ್ಚಾಗಿ ಬೆಳೀತಾ ಇರುವಂತಹ ಸಂಕರಣ ತಳಿಗಳು? ಈಗ ನಾನು ಈಗಾಗಲೇ ಹೇಳಿದಂಗೆ 99% 99% ಅಷ್ಟು ಇವತ್ತು ನಾವು ಸಂಕರಣ ತಳಿಗಳು ಮುಸ್ಕಿನ ಜೋಳ ಬೆಳೆಯನ್ನೇ ಅಲ್ಲಿ ಬೆಳೀತಾ ಇದ್ದೀವಿ. ಕೇವಲ ಅಲ್ಲಿ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೆಲವು ಕಡೆ ಅಷ್ಟೇ, ಈ ರಂಗಿನ ಬೆಟ್ಟ ಆ ಕಡೆ ಈ ಕಡೆ ಕೆಲವು ಕಡೆ ಅಷ್ಟೇ ರೈತರು 1% ಇಲ್ಲ ಅಷ್ಟು ತಳಿಗಳನ್ನು ಬೆಳೀತಿರ್ಬೋದು. ಸೊ ಇವತ್ತು ಏನಾಗಿದೆ ಅಂತಂದ್ರೆ, ಮುಸ್ಕಿನ ಜೋಳದನ್ನ ನಾವು ಏಕದಳ ಧಾನ್ಯಗಳ ರಾಣಿ ಅಂತ ಕರಿತೇವೆ. ಯಾಕಪ್ಪಂದ್ರೆ ಇದು ಇದರದ್ದು ಒಂದು ಇಳುವರಿ ಸಾಮರ್ಥ್ಯದ ಮೇಲೆ, ಈ ಬೇರೆ ಯಾವುದೇ ನಾವು ಬೆಳೆಗಳನ್ನ ಹೋಲಿಕೆ ಮಾಡಿದಾಗ ಏಕದಳ ಧಾನ್ಯಗಳಲ್ಲಿ ಇದು ಅತಿ ಹೆಚ್ಚು ಬೆಳೀತಕ್ಕಂತ ಸಾಮರ್ಥ್ಯ ಇದಕ್ಕಿದೆ. ಸೊ ಸುಮಾರು 45-50 ಕ್ವಿಂಟಲ್ ವರೆಗೂ ಬೆಳೆಯುವಂತಹ ತಳಿಗಳು ಇವತ್ತೇ ನಾವು. ಸೊ ಒಂದು ತಳಿ ನಾವು ಹಾವೇರಿಯಲ್ಲಿ ಬೆಳೆದಷ್ಟೇ ದಾವಣಗೆರೆಯಲ್ಲಿ ಬೆಳೆದೇ ಇರಬಹುದು, ದಾವಣಗೆರೆಯಲ್ಲಿ ಬೆಳೆದಷ್ಟೇ ಬೆಳಗಾಂನಲ್ಲಿ ಬೆಳೆದೇ ಇರಬಹುದು. ಆದ್ರೆ ಅದರ ಸಾಮರ್ಥ್ಯ ಆ ಒಂದು ಜಾಗದಲ್ಲಿ ಅದು ಅತಿ ಹೆಚ್ಚು ಬೆಳೆಯುವ ಪೊಟೆನ್ಶಿಯಾಲಿಟಿ ಕೂಡ ಅದಕ್ಕೆ ಇರ್ತದೆ. ಸೊ ಅದಕ್ಕೆ ಬೇಕಾದಂತ ಪೂರಕವಾದ ಅಂಶಗಳನ್ನು ನಾವು ಕೊಟ್ಟಾಗ ಅಷ್ಟೇ ಅದು ಮ್ಯಾಕ್ಸಿಮಮ್ ಇಳುವರಿ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸೊ ರೈತ ಬಾಂಧವರು ಗೊತ್ತಿರ್ತದೆ ಯಾವ ತಳಿ ಹೋದ ವರ್ಷ ಎಷ್ಟು ಬೆಳೆದಿದೆ, ಸೊ ನನಗೆ ಆ ತಳಿ ಸೂಕ್ತ ಆಗ್ತದೋ ಇಲ್ಲೋ, ಅಥವಾ ನಾನು ಮುಂದಿನ ವರ್ಷ ಯಾವ ತಳಿ ಬೆಳಿಬೇಕು, ಈ ವರ್ಷ ಸೈನಿಕ ಹುಳು ಇದೆ ಲೂಜ್ ಬೀಜಕ್ಕೆ ಜಾಸ್ತಿ ಬಂದಿದೆ ಅಂತ ಎಲ್ಲ ರೈತರು ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ. ಆದ್ರೆ ಯಾವ ತಳಿ ಯಾವ ಭಾಗಕ್ಕೆ ಸೂಕ್ತ ಇಂಥದೇ ತಳಿ ಹಾಕ್ರಿ ಅಂತ ನಾವು ಹೇಳಕ್ ಬರೋದಿಲ್ಲ. ನಮ್ಮ ವಿಶ್ವದಲ್ಲಿ ಬೆಳೆದ ಆಗಿರ್ತಕ್ಕಂಥ ತಳಿಗಳಿದ್ದಾವೆ, ಆ ತಳಿಗಳನ್ನು ಅವು ಕೂಡ ಚೆನ್ನಾಗಿದ್ದಾವೆ, ಅವನ್ನ ಬೆಳಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ರೈತ ಬಾಂಧವರು ಏನಪ್ಪಾ ಅಂದ್ರೆ ಕೆಲವು ಖರ್ಚಿಲ್ದಿರತಕ್ಕಂಥ ಬೇಸಾಯಗಳ ಕ್ರಮಗಳನ್ನು ಕೂಡ ಫಾಲೋ ಮಾಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಕೀಟ ರೋಗದ ಬಾಧೆ ಹೆಚ್ಚಾಗ್ತಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ, ಮೊದಲನೇದಾಗಿ ಒಂದು ಬೆಳೆ ಉತ್ತಮವಾಗಿ ಬೆಳಿಬೇಕಂದ್ರೆ ನಮಗೆ 16 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಸಣ್ಣ ಸಣ್ಣ ರೋಗಗಳು ಕೂಡ ದೊಡ್ಡದಾಗಿ ಬರ್ತಕ್ಕಂಥದ್ದು, ಸಣ್ಣ ಸಣ್ಣ ಕೀಟಗಳು ಕೂಡ ಜಾಸ್ತಿ ಬರ್ತಕ್ಕಂಥದ್ದು. ಎಕ್ಸಾಂಪಲ್, ಅದಕ್ಕೊಂದು ಉತ್ತಮ ಉದಾಹರಣೆ ಈ ವರ್ಷ ಆರ್ಮಿವಾರಂ ಆಗಿದೆ. ಅದೇ ರೀತಿಯಲ್ಲಿ ಮುಸ್ಕಿನ ಜೋಳದಲ್ಲಿ ಕೆಲವು ಕವಲುಗಳು ಬರ್ತಾವೆ ಸೈಡಿಗೆ, ಅಂತ ಕವಲುಗಳನ್ನ ತೆಗಿಬೇಕು ಸುರುಸುರುನಲ್ಲಿ, ಅಥವಾ ಒತ್ತಾಗಿ ಹಾಕಿರ್ತಾರೆ ಕೆಲವು ಕಡೆ, ಎಲ್ಲ ಜಾಸ್ತಿ ಬೀಜ ಬಿದ್ದಿರ್ತಾವ, ಅಂತ ಕಡೆ ರೈತರು ಏನಪ್ಪಾ ಅಂದ್ರೆ ಹೆಚ್ಚಿಗೆ ತೆನೆ ಬರ್ತದೆ ಅಂತ ಭಾವಿಸ್ತಾರೆ. ಎಲ್ಲಿ ಒತ್ತಾಗಿರ್ತದೆ ಅಲ್ಲಿ ತೆನೆಯ ಒಂದು ಗಾತ್ರ ಚಿಕ್ಕದಾಗ್ತದೆ, ಇಳುವರಿ ಕೂಡ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಹೂ ಆಡೋ ಸಂದರ್ಭದಲ್ಲಿ, ಮೊಳಕೆ ಬರೋ ಸಂದರ್ಭದಲ್ಲಿ, ಕಾಳು ಕಟ್ಟೋ ಸಂದರ್ಭದಲ್ಲಿ ಮುಖ್ಯವಾಗಿ ರೈತ ಬಾಂಧವ ಏನಪ್ಪಾ ಅಂದ್ರೆ ನೀರು ಮುಸ್ಕಿನ ಜೋಳಕ್ಕೆ ಸರಿಯಾಗಿ ಕೊಡಬೇಕು. ಆ ಸಂದರ್ಭದಲ್ಲಿ ನೀವು ನೀರು ಕಡಿಮೆ ಆಗಿದ್ದೇ ಆದ್ರೆ ನಿಮಗೆ ಇಳುವರಿ ಮಟ್ಟದಲ್ಲಿ ಜಾಸ್ತಿ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಬಿತ್ತನೆಯಾದ 100 ದಿನಗಳವರೆಗೂ ನೀವು ಏನು ಸೂಲಂಗಿ ಕೀಳ್ತಾರೆ ಕೆಲವು ರೈತ ಬಾಂಧವರು, ನಮಗೆ ಈ ಭಾಗದಲ್ಲಿ ನೋಡಿರ್ತೇನೆ ನಾನು, ಬಹಳ ಕೀಳ್ತಾರೆ. ಯಾಕಂದ್ರೆ ಹುಲ್ಲಿನ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಸೂಲಂಗಿ ಹೂವು ಇರ್ತಲ್ಲ ಅದನ್ನ ಅರ್ಧ ಮೇಲೆ ಮುರಿದು ಹಾಕ್ತಕ್ಕಂಥದ್ದು, ಅದು 65-75 ದಿನಕ್ಕೇನೆ ಚಾಲು ಆಗ್ತಿರ್ತಕ್ಕಂಥದ್ದು ನಾವು ನೋಡ್ತಿರ್ತೇವೆ. ಸೊ ಅದನ್ನ ಕನಿಷ್ಠ 3 ತಿಂಗಳವರೆಗೂ ನೀವು ದಯವಿಟ್ಟು ಕೀಳಬಾರದು. ಯಾಕಂದ್ರೆ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗಬೇಕಾದ್ರೆ ಅದರಿಂದ ಪರಿಣಾಮ ಬಿಡ್ತದೆ, ನೆಗೆಟಿವ್ ಪರಿಣಾಮ ಆಗೋದ್ರಿಂದ ನೀವು ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಪರಾಗ ರೇಣುಗಳು ಮತ್ತು ಸಲಾಕೆಗಳು ಅಂತ ಹೇಳ್ತೇವೆ ನಾವು, ಈ ತೆನೆ ಮೇಲೆ ಬರ್ತಕ್ಕಂಥ ಮೀಸೆ ಮೇಲೆ ಪರಾಗಸ್ಪರ್ಶ ಕ್ರಿಯೆ, ಏನು ಮೇಲೆ ಹೂವ ಬರೋದ್ರಲ್ಲಿ ಪರಾಗ ರೇಣುಗಳು ಇರ್ತಾವೆ, ಅವು ಮೀಸೆ ಮೇಲೆ ಬಿದ್ದಾಗ ಅಷ್ಟೇ ಪರಾಗಸ್ಪರ್ಶ ಕ್ರಿಯೆಯಾಗಿ ಕಾಳ ಕಟ್ತಾವ. ಸೊ ಅದು ನಡೀತಿರೋ ಸಂದರ್ಭದಲ್ಲಿ ನೀವು ಅದೊಂದು ಇದನ್ನ ಕಟ್ ಮಾಡೋದ್ರಿಂದ ಈ ಕ್ರಿಯೆ ಸರಿಯಾಗಿ ನಡೆಯದೆ ನಿಮಗೆ ಇಳುವರಿನಲ್ಲಿ ಕುಂಠಿತ ಆಗ್ತದೆ. ಆದ್ರೆ ತಮ್ಮ ಅನುಭವದ ಪ್ರಕಾರ ಈ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಯಾವ ತರನಾದಂತ ತಳಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ? ಇವತ್ತು NK6240 ಅಂತಕ್ಕಂಥ ತಳಿ ಅತಿ ಹೆಚ್ಚು ಬಳಕೆ ಇದೆ ಈ ಬಳ್ಳಾರಿ ಭಾಗದಲ್ಲಿ. ನಾನು ಹೇಳ್ತಿರೋದು ನಾವು ಕೆಲಸ ಮಾಡುವಂತ ಜುಡಿಷನ್ ಅಲ್ಲಿ ಈ CP 818 ಅಂತಕ್ಕಂಥ ತಳಿ ಕೂಡ ಸಾಕಷ್ಟು ಬಳಸ್ತಾ ಇದ್ದಾರೆ ರೈತ ಬಾಂಧವರು. ಸೊ ನಾನು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಈ ಸಂದರ್ಭದಲ್ಲಿ ಅಂದ್ರೆ, ನಿಮ್ ಭಾಗದಲ್ಲಿ ಯಾವ ತಳಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅತಿ ಹೆಚ್ಚು ಇಳುವರಿ ಕೊಡ್ತಾ ಇದೆ, ಅದನ್ನೇ ಬೆಳಿಬೇಕು ನೀವು. ನೀವು ಯಾವುದೋ ಒಂದು ತಳಿ ಹಾವೇರಿ ಮೇಲೆ ಚೆನ್ನಾಗಿ ಬೆಳೆದಿದೆ ಅಂದ ತಕ್ಷಣ ನಮಗೆ ಬೆಳೆದಲ್ಲಿ ಬೆಳಿಬೇಕಂತ ಏನಿಲ್ಲ, ಅದು ಆ ಪ್ರದೇಶದಲ್ಲಿ ಅದು ಸೂಕ್ತ ಆಗಿರಬಹುದು. ಸೊ ಹಾಗಾಗಿ ನಿಮ್ ಭಾಗದಲ್ಲಿ ಯಾರೋ ರೈತರು ಬೆಳೆದಂತಹ ತಳಿಗಳು ನಿಮ್ಮ ಗೊತ್ತಿರುವಂತಹ ಭಾಗದಲ್ಲೇ ಅತಿ ಹೆಚ್ಚು ಬೆಳೆದಿರ್ತದೆ, ಅತಿ ಕಡಿಮೆ ರೋಗ ರುಜಿನಗಳು ಬರ್ತಾವ, ಅಂತಹ ಒಂದು ತಳಿಯನ್ನ ನೀವು ಆರಿಸಿ ಬೆಳಿತಕ್ಕಂಥದ್ದು ಸೂಕ್ತ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಇಳುವರಿ ಮತ್ತು ಖರ್ಚಿನ ಬಗ್ಗೆ ನಾವೊಂದಷ್ಟು ಯೋಚನೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ವರ್ಷದ ಬೆಳೆಗೆ ಅಥವಾ ಒಂದು ವಾರ್ಷಿಕ ಬೆಳೆಗೆ ಖರ್ಚು ಎಷ್ಟಾಗಬಹುದು ಮತ್ತೆ ಲಾಭದ ಪ್ರಮಾಣ ಎಷ್ಟಿರಬಹುದು? ಏನಾಗ್ತಿದೆ ಅಂದ್ರೆ, ರೈತ ಬಾಂಧವರು ನಮ್ಮಲ್ಲಿ 3 ತರ ರೈತರಿದ್ದಾರೆ, ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು ಮತ್ತು ದೊಡ್ಡ ರೈತರು. ಸೊ ದೊಡ್ಡ ರೈತರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಾರೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ, ಅವ್ರದ್ದು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರ್ತದೆ. ಸಣ್ಣ ರೈತ ಏನ್ ಮಾಡ್ತಾನ, ತನ್ನಲ್ಲಿ ಕಡಿಮೆ ದುಡ್ಡು ಇರ್ತಾವ, ಸ್ವಲ್ಪ ಕಡಿಮೆ ಖರ್ಚು ಮಾಡ್ತಾನೆ. ಮೀಡಿಯಂ ರೈತ ಸ್ವಲ್ಪ ಆ ತರ ಕೂಡ ಇದೆ ಇದರಲ್ಲಿ. ಆದ್ರೆ ಜನರಲ್ ಆಗಿ ಓವರಾಲ್ ನಾವು ಒಂದು ಅವರೇಜ್ ಹೇಳೋದಾದ್ರೆ ಕನಿಷ್ಠ ಒಂದು 1,000 ರೂಪಾಯಿ ಒಂದು ಎಕರೆ ಪ್ರದೇಶಕ್ಕೆ ಖರ್ಚು ಬರುತ್ತೆ. ಸೊ ಒಂದು ಎಕರೆಗೆ ನಿಮಗೇನಪ್ಪ ಅಂದ್ರೆ ಗೊಬ್ಬರ, ಬೀಜ, ಸ್ವಲ್ಪ ಏನಾದರೂ ಔಷಧ, ಅಷ್ಟಂತೂ ಕಳೆ ತೆಗೆಸಕ್ಕೆ ಸ್ವಲ್ಪ ಖರ್ಚಾಗಬಹುದು, ಕಳೆನಾಶಕ ಖರ್ಚಾಗಬಹುದು. ಸೊ ಅಂತ ಏನು ಬಹಳ ಇನ್ವೆಸ್ಟ್ಮೆಂಟ್ ಮಾಡುವಂತ ಬೆಳೆನಲ್ಲ, ಇಲ್ಲ ಭಾರಿ ರಿಟರ್ನ್ ಬರುವಂತ ಬೆಳೆನೂ ಅಲ್ಲ ಇದು. ಇದರಲ್ಲಿ ಕಡಿಮೆ ಖರ್ಚು ಮಾಡಬೇಕು, ಮೀಡಿಯಂ ಆದಾಯ ಬರ್ತದೆ ಇದರಲ್ಲಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ರೈತರೇನಪ್ಪ ಅತಿ ಹೆಚ್ಚು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಬರುವುದಿಲ್ಲ ಇದರಲ್ಲಿ. ಸೊ ಹಂಗಾಗಿ ಕನಿಷ್ಠ ಒಂದು 10,000 ರೂಪಾಯಿ 12,000 ರೂಪಾಯಿವರೆಗೂ ನೀವು ಖರ್ಚು ಮಾಡಬಹುದು. ನಿಮಗೆ ಜಾಸ್ತಿ ಅಂದರೆ 50,000 ವರೆಗೂ ನಿಮಗೆ ಒಂದು ಎಕರೆಗೆ ಲಾಭ ಬರಬಹುದು. ಯಾಕಂದ್ರೆ ಈಗ ಬೆಂಬಲ ಬೆಲೆ ಕೂಡ ಇದೆ ಮುಸ್ಕಿನ ಜೋಳಕ್ಕೆ 1,310 ರೂಪಾಯಿ ಸಂತಿ. ಸೊ ಹಾಗಿರೋದ್ರಿಂದ ನಿಮಗೆ ಒಂದು ತಿಂಗಳು 2 ತಿಂಗಳು ಇಟ್ಕೊಂಡು ಕೂಡ ಮಾರ್ಕೋಬಹುದು ನೀವು ಕೊನೆ ಹಂತದಲ್ಲಿ. ತರಕಾರಿ ತರ ಭಯ ಪಡುವಂತ ಅವಶ್ಯಕತೆನೂ ಇಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಬಹಳ ಸುಲಭವಾಗಿ ಬೆಳೀತಕ್ಕಂಥ ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಕಡಿಮೆ ರೋಗ ಕಡಿಮೆ ರುಜಿನ ಕಡಿಮೆ ಔಷಧಿ ಉಪಯೋಗಿಸ್ತಕ್ಕಂಥ ಬೆಳೆ ಅಂತ ಹೇಳ್ಬೋದು. ಈಗ ತಮಗೆ ಗೊತ್ತಿರೋ ಹಾಗೆ ಸರ್ ಏನಂತಿದೆ ಅಂದ್ರೆ ರೈತ ಬಾಂಧವರು 10 ಎಕರೆ ಜಮೀನಿದೆ ಒಬ್ಬ ರೈತನ ಹತ್ರ ಅಂದ್ರೆ 10 ಎಕರೆಗೂ ಮುಸ್ಕಿನ ಜೋಳ ಹಾಕ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಯಾಕಂದ್ರೆ ಅವ್ರಿಗೆ ಸುಲಭ ಆಗಬೇಕು, ಕಡಿಮೆ ನೀರಲ್ಲಿ ಬೆಳೀತದೆ, ಕಡಿಮೆ ಗೊಬ್ಬರ ಕಡಿಮೆ ಖರ್ಚು ಕಡಿಮೆ ರಿಸ್ಕು. ಸೊ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಅಂದ್ರೆ ಆದಾಯ ನಿಮಗೆ ಮಂತ್ಲಿ, ನಾವೇನು ಸರ್ಕಾರಿ ನೌಕರರಿಗೆ ಯಾವ ತರ ಆದಾಯ ಬರುತ್ತೆ ಇವತ್ತು ಮಂತ್ಲಿ ಆದಾಯ ಬರುತ್ತೆ. ಸೊ ರೈತರಿಗೆ ಯಾವ ತರ ಆದಾಯ ಬರುತ್ತೆ, ಬೆಳೆ ಬಂದಾಗ ಅಷ್ಟೇ ಆದಾಯ ಬರುತ್ತೆ, 6 ತಿಂಗಳಿಗೆ 4 ತಿಂಗಳಿಗೆ ಆದಾಯ ಬರುತ್ತೆ ನಿಮಗೆ. ನಿಮಗೆ ವೀಕ್ಲಿ ಆದಾಯ ಬರಬೇಕು, ತಿಂಗಳಿಗೆ ಆದಾಯ ಬರಬೇಕು, 6 ತಿಂಗಳಿಗೆ ಆದಾಯ ಬರಬೇಕು, ವರ್ಷಕ್ಕೆ ಆದಾಯ ಬರಬೇಕು. ಆ ಥರ ಬೆಳೆ ಬೆಳಿಬೇಕು ನೀವು. ಅಂದರೆ ನೀವು ತರಕಾರಿ ಹಾಕೋಬೇಕು, 1 ಎಕರೆ ತರಕಾರಿ ಹಾಕೋಬೇಕು, ನೀವು ಹಸು ಮೇಯಿಸಬೇಕು, ಕೋಳಿ ಮೇಯಿಸಬೇಕು, ಕುರಿ ಮೇಯಿಸಬೇಕು, ತರಕಾರಿ ಹೂವು ಹಾಕೋಬೇಕು, ಹಣ್ಣು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ, ನೀವು 10 ಎಕರೆನಲ್ಲಿ ನೀವು ಡಿವೈಡ್ ಮಾಡ್ಕೊಂಡು ನೀವು 2 ಎಕರೆ ಆ ಥರ ಬೇರೆ ಬೇರೆ ಬೆಳೆಯನ್ನು ಬೆಳ್ಕೊಂಡು ನಿಮಗೆ ಸಮಗ್ರವಾದಂಥ ಒಂದು ಕೃಷಿಯನ್ನು ಮಾಡೋದೇ ಆದರೆ ನೀವು ನಿಮಗೆ ಕೋಳಿ ಮಾರಿದ್ರೆ ದುಡ್ಡು ಬರುತ್ತೆ, ಹೂವು ಮಾರಿದ್ರೆ ದುಡ್ಡು ಬರುತ್ತೆ, ತರಕಾರಿ ಮಾರಿದ್ರೆ ದುಡ್ಡು ಬರುತ್ತೆ. ಸೊ ಆ ರೀತಿ ನೀವು ರೈತರಿಗೆ ಏನಪ್ಪ ಅಂದ್ರೆ ಲಿಮಿಟೇ ಇಲ್ಲ, ರೈತರಿಗೆ ಯಾರು ಬಾಸು ಇಲ್ಲ, ರೈತರು ರಿಟೈರ್ಡ್ ಆಗಂಗಿಲ್ಲ. ಸೊ ಹಾಗಾಗಿ ರೈತರಿಗೆ ಏನು ಹೇಳಿಕ್ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ, ನಿಮ್ದೇ ಆದಂತ ಸ್ವಂತ ಪ್ಲಾನ್ ಮಾಡಬೇಕು ನೀವು, ಇನ್ನೊಬ್ಬರ ಪ್ಲಾನ್ಗೆ ಕಾಪಿ ಮಾಡಕ್ ಹೋಗಬಾರ್ದು. ಆ ಪ್ಲಾನ್ ನಿಮ್ ಫಿಟ್ ಆಗದೆ ಇರಬಹುದು. ಸೊ ಹಾಗಾಗಿ ನೀವು ಇರುವಂತ ಜಮೀನಿನಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ನೀರು ಜಮೀನು ನಿಮ್ಮ ಸಾಮರ್ಥ್ಯ ನಿಮ್ಮ ಮನೆಯಲ್ಲಿ ಜನ ಕೆಲಸ ಮಾಡುವಂತ ಆಳು ಕಾಳುಗಳು ಮತ್ತೆ ನಿಮಗಿರ್ತಂತ ಮಾರ್ಕೆಟ್ ಅದರ ಆಧಾರದ ಮೇಲೆ ನಿಮ್ದೇ ಆದಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಅದು ಮಾಸ್ಟರ್ ಪ್ಲಾನ್ ಹೆಂಗಿರ್ಬೇಕಪ್ಪ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ ತಿಂಗಳಿಗೆ 2 ತಿಂಗಳಿಗೆ ಡೈಲಿ ವೀಕ್ಲಿ ನಿಮಗೆ ರಿಟರ್ನ್ ಕೊಡೋ ತರ ಇರಬೇಕು ನೀವು. ಸೊ ನೀವೇ ATM ಆಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಬಹಳ ಉತ್ತಮವಾದಂತಹ ಒಂದು ಜೀವನವನ್ನು ನೀವು ಕಂಡುಕೋಬಹುದು. ಯಾವುದೋ ಒಂದು 10 ಎಕರೆ ನೀರಾವರಿ ಇದೆ ಅಂದ ತಕ್ಷಣ ನೀವು 10 ಎಕರೆಗೆ ಮುಸ್ಕಿನ ಜೋಳ ಹಾಕ್ಬಿಟ್ಟು ಅಡ್ಡಾಡ್ಕೊಂಡು ಕೊಡೋದು, ಆ ರೀತಿ ನಾವು ಬಹಳ ಜನ ನೋಡ್ತೇವೆ ಈ ನಡುವೆ. ಕಷ್ಟಪಟ್ಟು ದುಡಿಬೇಕು, ಭೂಮಿಯನ್ನು ನಂಬಿ ದುಡಿದಂತ ರೈತರಿಗೆ ಎಂದೂ ಯಾವತ್ತೂ ಲಾಸ್ ಆಗೋದಿಲ್ಲ. ಖಂಡಿತವಾಗಿ ಡಾಕ್ಟರ್, ಈ ಒಂದು ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಬೇಸಿಗೆ ಕಾಲದಲ್ಲಿ ಕೂಡ ಈ ಎಲ್ಲ ಕ್ರಮಗಳು ಒಂದೇ ಹೆಚ್ಚು ಕಡಿಮೆ ಸಾಮಾನ್ಯವಾಗಿರ್ತವೆ ಹೇಗೆ ಅಂತ? ಹೌದು ಸರ್, ಅಂತ ಏನು ಬಹಳ ವ್ಯತ್ಯಾಸ ಆಗೋದಿಲ್ಲ. ನೀವು ಮುಸ್ಕಿನ ಜೋಳ ಏನಪ್ಪಾ ಅಂತಂದ್ರೆ ನೀವು ವರ್ಷ ಪೂರ ಬೆಳಿಬಹುದು. ಸೊ ಸಾಮಾನ್ಯವಾಗಿ ನೀವು ಮುಂಗಾರು ಮತ್ತು ಹಿಂಗಾರಿಗೆ ಬೆಳೀತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಆದರೆ ನೀವು ಮುಸ್ಕಿನ ಜೋಳ ಏನಪ್ಪಾ ಅಂತಂದ್ರೆ ನನ್ನ ಹೇಳೋ ಪ್ರಕಾರ ಬೇಸಿಗೆಯಲ್ಲಿ ಕೂಡ ಬೆಳಿಬಹುದು. ಆದರೆ ನಿಮಗೆ ಮುಸ್ಕಿನ ಜೋಳದಲ್ಲಿ ಹೂವು ಬರ್ತಕ್ಕಂಥದ್ದು ಈ ಪರಾಗಸ್ಪರ್ಶ ಕ್ರಿಯೆಗೆ ಅತಿ ಹೆಚ್ಚು ಬಿಸಿಲಿಗೆ ಸಮ ಆಗಬಾರ್ದು. ನೀವು 40 ಡಿಗ್ರಿಗಿಂತ ಮೇಲೆ ಉಷ್ಣಾಂಶ ದಾಟಿದ ಸಂದರ್ಭದಲ್ಲಿ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗುವಂತಹ ಹೂವು ಮತ್ತು ತೆನೆ ಬರುವಂತಹ ಸಂದರ್ಭ ಬಂತಪ್ಪ ಅಂತಂದ್ರೆ ಅದೇನಾಗುತ್ತೆ, ಆತನ ಸಂದರ್ಭದಲ್ಲಿ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗುದಿಲ್ಲ. ಪರಾಗ ರೇಣುಗಳು ಬಿಸಿಲಿಗೆ ಏನಾಗ್ತಾವೆ ಅಂದ್ರೆ ಎಲ್ಲ ಬಾಡಿ ಹೋಗಿ ಅದರದ ಒಂದು ಡ್ಯೂರೇಷನ್ ಲೈಫ್ ಏನಿರ್ತದೆ ಅದು ಕಡಿಮೆ ಆಗ್ತದೆ. ಸೊ ಹಾಗೆ ಆದಾಗ ನಿಮಗೆ ಸರಿಯಾಗಿ ಕಾಳು ಕಟ್ಟೋದಿಲ್ಲ ತೆನೆಯಲ್ಲಿ. ಮತ್ತೆ ಆ ಸಂದರ್ಭದಲ್ಲಿ ನೀರು ಕಡಿಮೆ ಆಯ್ತಪ್ಪ ಅಂತಂದ್ರೆ ಕೂಡ ಮಲ್ಟಿಪಲ್ ಕಾಬ್ ಅಂತ ಹೇಳ್ತೇವೆ ನಾವು, 4-5 ತೆನೆಗಳು ಕಿತ್ಕೋತಾ ಹೋದ್ರೆ ಯಾವ ತೆನೆಯೂ ಕೂಡ ಸರಿಯಾಗಿ ತುಂಬುದಿಲ್ಲ. ಸೊ ಇದಕ್ಕೆ ಸೂಕ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಅಂತಂದ್ರೆ, ಈ ತೆನೆ ಬರುವಂತಹ ಹಂತದಲ್ಲಿ ಹೂ ಬರುವಂತಹ ಹಂತದಲ್ಲಿ ಬಹುಮುಖ್ಯವಾಗಿ ನೀವು ನೀರನ್ನು ತಪ್ಪಿಸಬಾರ್ದು. ಹಾಗೂ ನೀವು ಬೇಸಿಗೆನಲ್ಲಿ ನೀವು ಬೆಳೆ ಬೆಳಿಬಹುದು, ಆದ್ರೆ ನಾನು ಈಗಾಗಲೇ ಹೇಳ್ದಂಗೆ ನೀವು ತೆನೆ ಬರ್ತಕ್ಕಂಥದ್ದು ಹೂ ಬರ್ತಕ್ಕಂಥದ್ದು ನಿಮಗೆ ಅತಿ ಹೆಚ್ಚು ಉಷ್ಣಾಂಶ ಬರುವಂತ ಒಂದು ಹಂತಕ್ಕೆ ಅವೆರಡು ಕಾಂಪನ್ಸೇಷನ್ ಆಗಬಾರ್ದು. ಸೊ ನಿಮಗೆ ಈಗ ಫೆಬ್ರವರಿಲಿ ಬಿತ್ತಿದ್ರಂದ್ರೆ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಹೂವು ಬರುತ್ತೆ. ಮೆಕ್ಕೆಜೋಳ 4 ತಿಂಗಳದ್ದು ಬೆಳೆ ಕರೆಕ್ಟ್ ಆಗಿ ನಿಮಗೆ 2 ತಿಂಗಳಿಗೆ 2-3 ದಿನ ಹಿಂದೆ ಮುಂದೆ ಹೂವು ಬರ್ತದೆ. ಸೊ ಹಾಗಾಗಿ ನೀವು ಆ 2 ತಿಂಗಳು ನೀವು ಒಂದು ಏಪ್ರಿಲ್ ಮೇಗೆ ಕಾಂಪನ್ಸೇಷನ್ ಆಗದಿರೋ ರೀತಿಯಲ್ಲಿ ನೀವು ಬೆಳಿಬಹುದು. ಹಾಗೆ ಬೆಳೆದ್ರೆ ನೀವು ವರ್ಷ ಪೂರ ಯಾವ ಬೇಕಾದ್ರೂ ಮೆಸ್ಕನ್ ಜೋಳ ಹಾಕಬಹುದು. ಯಾಕಂದ್ರೆ ಸಾಕಷ್ಟು ಜನ ರೈತರು ನನಗೆ ಈ ದೂರವಾಣಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸೊ ನೀವು ಯಾವುದೇ ಮೆಕ್ಕೆಜೋಳ ಬೆಳೀರಿ, ನೀವು ಯಾವುದೇ ಸಂದರ್ಭದಲ್ಲಿ ನೀವು ನನ್ನನ್ನು ಖುದ್ದಾಗಿ ಭೇಟಿಯಾಗಬಹುದು. ದೂರವಾಣಿ ಸಂಖ್ಯೆ ನಂದು ಈ ಥರ ಇದೆ, 9844137823. ಮತ್ತೊಮ್ಮೆ ರೈತ ಬಂಧುವರೇ, ಏನಾದರೂ ಹೆಚ್ಚಿನ ಸಮಸ್ಯೆ ಅಥವಾ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಅವರನ್ನು ಸಂಪರ್ಕ ಮಾಡಿ ನೀವು ತಮ್ಮ ಸಮಸ್ಯೆಗೆ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳಬಹುದು. ಡಾಕ್ಟರ್, ಇದುವರೆಗೆ ಸಾಕಷ್ಟು ಮಾಹಿತಿ ನಮ್ಮ ರೈತ ಬಂಧುವರಿಗೆ ಒದಗಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಮುಸುಕಿನ ಜೋಳದ ಬೇಸಾಯದ ತಾಂತ್ರಿಕತೆಗಳು ಈ ಕುರಿತಾಗಿ ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಬಿ ಪ್ರಸಾದ್. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ.

ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು.